ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್. ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ. ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರ್ಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ. ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್. ನ್ಯೂಸ್ ಆನ್ ಏರ್. ಕೃಷಿಕ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕರಾದ ಎನ್ಎಂ ರುದ್ರೇಶ್ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ ಎನ್ಎಂ ರುದ್ರೇಶ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ಕೃಷಿಯನ್ನ ತಮ್ಮ ಒಂದು ಕೃಷಿಯಲ್ಲಿ ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಅವರ ಒಂದು ಅನುಭವಗಳನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರೇಶ್ ಅವರೇ. ನಮಸ್ಕಾರ. ರುದ್ರೇಶ್ ಅವರೇ, ಹೇಳಿ, ಈಗ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀವಿ ಅಂತ ಹೇಳಿದ್ರ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡಿ. ನಮ್ಮ ಕುಟುಂಬ ಬಾಲ್ಯದಿಂದಲೂ ನಾವು ಕೃಷಿ ಕುಟುಂಬರು. ನಮ್ಮಜ್ಜರು ಕೃಷಿ ಮಾಡ್ಕೊಂತ ಬಂದ್ರು. ನಮ್ದು ಟೋಟಲ್ 6 ಎಕರೆ ಜಮೀನ್ ಇದೆ. ಈಗ ಇತ್ತೀಚೆಗೆ 2 ಎಕರೆ ತೋಟ, 4 ಎಕರೆ ಜಮೀನ್ ಮಾಡಿದ್ದೀವಿ. ನಮ್ ತಂದೆರು ಮಾಡ್ತಾ ಇದ್ರು. ನಮ್ ತಂದೆ ತೀರ್ಕೊಂಡ್ಮೇಲೆ ತದನಂತರ ನಾನು ಈಗ 20 ವರ್ಷದಿಂದ ಕೃಷಿ ಕುಟುಂಬದಲ್ಲಿ ಕೃಷಿ ಜೀವನ ಮಾಡ್ತಾ ಇದ್ದೀನಿ. ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ವಿದ್ಯಾಭ್ಯಾಸ ಮಾಡಿದೆ, BSc ಮಾಡಿದೆ. ನಮ್ ತಂದೆ ತೀರ್ಕೊಂಡ್ಮೇಲೆ ನಾನು ಊರಿಗೆ ಮರಳಿದೆ. ಈಗ ಬೆಂಗಳೂರಲ್ಲಿ BSc ಮಾಡಿಕೊಂಡಿದ್ದಂತವ್ರು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ? ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ಅಲ್ಲಿ. ನಮ್ ತಂದೆ ತೀರ್ಕೊಂಡ್ಮೇಲೆ ಇಲ್ಲಿ ಮನೆಗೆ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. BSc ಮಾಡಿಕೊಂಡು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಒಂದ್ ವರ್ಷ ಮಾಡಿದೆ. ಮನೆಯಲ್ಲಿ ನೋಡ್ಕೊಳಕ್ ಯಾರು ಇರ್ಲಿಲ್ಲ. ನಮ್ ತಾಯಿ ಒಬ್ಬರೇ ಇದ್ರು, ನಮ್ಮ ಅಕ್ಕ ಒಬ್ಬರಿದ್ರು, ನಮ್ಮ ಅಣ್ಣ ಒಬ್ಬರಿದ್ರು, ಅವರು ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ರು. ಹಂಗಾಗಿ ಏನ್ ಮಾಡಿದ್, ನಾನು ವಾಪಸ್ ಊರಿಗೆ ಬರ್ಬೇಕಾತು, ಊರಿಗೆ ಬಂದೆ ಸರ್. ಈಗ ನಗರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದಂತವ್ರು, ಇಲ್ಲಿ ಕೃಷಿಯಲ್ಲಿ ಅಂದ್ರೆ ಈಗ ಬಿಸಿಲಿಗೆ ಹೋಗ್ಬೇಕು, ಯಾವತರ ನೀವು ಒಂದ್ಗೆ ಅಡ್ಜಸ್ಟ್ ಆದ್ರೆ ಇಲ್ಲಿ? ಇಲ್ಲ, ಪರಿಸ್ಥಿತಿ ತಕ್ಕಂತೆ ಒಂದ್ ಕಡೆ ಬೇಕು. ಈಗ ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲದಕ್ಕೂ ನಾವು ಕೃಷಿ ಕುಟುಂಬದಲ್ಲಿ ಅದನ್ನೆಲ್ಲ ಅನುಭವಿಸ್ತಿಲ್ಲ ಅಂದ್ರೆ ನಾವು ಏನು ಸುಖ ಪಡಕ್ ಆಗಲ್ಲ ಸರ್. ಹಂಗಾಗಿ ಅನಿವಾರ್ಯ ಪರಿಸ್ಥಿತಿಯಿಂದ ಒಂದ್ ಕಡೆ ಬೇಕಾಗುತ್ತೆ. ಬೆಂಗಳೂರಿಂದ ಬಂದ್ಮೇಲೆ ಮಾಡಿಕೊಂಡ್ರ ಸಮಗ್ರ ಕೃಷಿಯನ್ನೆಲ್ಲ ಅಳವಡಿಸಿಕೊಂಡಿದ್ದು? ಬರೀ 6 ಎಕರೆ ಜಮೀನು ಇತ್ತು, ತೋಟ ಪಡಕ್ ಶುರು ಮಾಡಿದ್ವಿ, ತೋಟ ಮಾಡಿದ್ವಿ. ತೋಟ ಮಾಡಿ ಮುಂಚೆನೆ ಕೆಮಿಕಲ್ ನಾವು ಎಲ್ಲರಂತೇನು ಇದು ತಿಪ್ಪೆ ಗೊಬ್ಬರ ಹಾಕೋದು, ಇದು ರಾಸಾಯನಿಕ ಗೊಬ್ಬರ ಹಾಕೋದು ಎಲ್ಲದೂ ಅದೇ ತರ ಮಾಡ್ತಾ ಇದ್ವಿ. ಇತ್ತೀಚೆಗೆ 3 ವರ್ಷಗಳಿಂದ ನಾವು ಸಾವಯವಕ್ಕೆ ಹೋದ್ವಿ. ಈ ಕೆಮಿಕಲ್ ಕಡಿಮೆ ಮಾಡಿ ಸಾವಯವ ಮಾಡೋಣ ಅಂತ ಹೇಳ್ಬಿಟ್ಟು ಸಾವಯವನ್ನ ಮಾಡ್ತಾ ಇದ್ವಿ. ಈಗ ಒಟ್ಟಾರೆ ನಿಮ್ದು 8 ಎಕರೆ ಕೃಷಿ ಭೂಮಿ ಇದೆ? ಒಟ್ಟು ಟೋಟಲ್ 6 ಎಕರೆ ಇದೆ. ಈಗ 2 ಎಕರೆ ತೋಟ ಮಾಡಿದ್ವಿ, 4 ಎಕರೆ ಕೃಷಿ ಜಮೀನು ಇತ್ತು. ಈಗ ಅಡಿಕೆ ತೋಟನೆ ಮಾಡ್ಬೇಕಂತ ಯಾಕೆ ಮನ್ಸು ಮಾಡಿದ್ರ? ಚನ್ನಗಿರಿ ತಾಲೂಕು ಅಡಿಕೆ ನಾಡು. ಹಂಗಾಗಿ ಎಲ್ಲರತ್ತಿನ ನಾವು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಬರೀ ಬೆಳೆನೆ ಬೆಳೆದ್ರೆ ನಮ್ದು ಕಡಿಮೆ ಆಗುತ್ತೆ ನಮಗೆ. ಹಂಗಾಗಿ ಅಡಿಕೆಗೆ ಹೋದ್ವಿ ಸರ್ ನಾವು ಎಲ್ಲರೂ. ಈಗ ಅಡಿಕೆ ಹಾಕಿದ್ರೆ ಸಾಕಷ್ಟು ದುಡ್ಡು ಕಾಣಬಹುದು ಅಂತೀರಾ? ವಾಣಿಜ್ಯ ಬೆಳೆ ಸರ್ ಅಡಿಕೆಗೆ. ಈಗ ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಒಂದ್ ಎಕರೆಗೆ ಇವಾಗ ಇಳುವರಿ ಬರ್ತಾ ಇದೆ. ಬಂದ್ರೂ 3 ಲಕ್ಷ ಇದು ದುಡ್ಡು ಸಿಗುತ್ತೆ. ಅದಕ್ಕೆ ನಾವು 1 ಲಕ್ಷ ಖರ್ಚು ಮಾಡಿದ್ರೆ 2 ಲಕ್ಷ ಅಂತ ಮಿನಿಮಮ್ ಸಿಗುತ್ತೆ ಸರ್. ಎಲ್ಲ ಎಲ್ಲ ಒಂದ್ ಕಡೆ ತೆಂಗು ನಾವು ಬೆಳೆದ್ರು, ಈಗ ತೆಂಗಿಗೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಇತ್ತೀಚೆಗೆ ತೆಂಗು ಬೇಡಿಕೆ ಐತಿ ಸರ್. ನಾವು ಜೊತೆಗೆ ತೆಂಗನ್ನು ಬೆಳ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಈಗ ನಾವು ಅಡಿಕೆಗೆ ಹೋಗಿ, ಅಡಿಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ರೋಗಗಳು ಎಲ್ಲ ಬೀಳ್ತಾ ಐತೆ, ಮಳೆ ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಈಗ ಸಮಗ್ರ ಕೃಷಿ ಅಂತಂದ್ರೆ ಅಡಿಕೆಯಲ್ಲಿ ಏನೇನ್ ಬೆಳೀತಾ ಇದ್ದೀರಾ? ಅಡಿಕೆ ಒಳಗೆ ನಾನು ಈಗ 5 ವರ್ಷದಿಂದ ನುಗ್ಗೆ ಬೆಳೀತಾ ಇದ್ದೀನಿ, ಬಾಳೆ, ಪಪ್ಪಾಯಿ, ಆಮೇಲೆ ಒಳಗೆ ಮಿಶ್ರ ಬೆಳೆಯಾಗಿ ಇದು ಅಲಸಂದೆ, ತೊಗರಿ ಈಗ ಸ್ಟಾರ್ಟಿಂಗ್ ಇಂದಾನು ಬೆಳ್ಕಂತ ಬರ್ತಾ ಇದ್ದೀನಿ ಸರ್. ಈಗ ಎಲ್ಲೇ ಒಂದ್ ಕಡೆ ಈಗ ಕಾಳು ಮೆಣಸು ಬೆಳಿಬೇಕು, ಕಾಫಿ ಬೆಳಿಬೇಕು, ಕೋಕಾ ಬೆಳಿಬೇಕು, ಕಪ್ಪು ಭೂಮಿ ಆಗಿರೋದ್ರಿಂದ ಈ ಕಾಳು ಮೆಣಸು ಅಲ್ಲಿ ಬರಲ್ಲ ಸರ್. ಇದು ಸೀದ ಭೂಮಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ವೆಲ್ವೆಟ್ ಬೀನ್ಸ್ ಹಾಕೊಂಡಿದ್ವಿ. ಬೇರೆ ಇನ್ನೇನು ಪಪ್ಪಾಯಿ, ಬಾಳೆ, ಸೀಬೆ, ಪ್ಯಾರ್ಲ ಏನು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಒಂದು ಅಡಿನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆತರ ಮಾಡ್ಕೊಂತ ಬರ್ತಾ ಇದೀನಿ. ಈಗ ಸಾವಯವ ಅಂದ್ರೆ ನಮ್ಗೆ ಒಂದೇ ಸಲ ಮಾಡಕ್ ಆಗಲ್ಲ, ಅದಕ್ಕೆ ನಾವು ಸಮಯ ಕೊಡ್ಬೇಕು, ಟೈಮ್ ಬೇಕು. ಟೈಮ್ ನೋಡ್ಕೊಂಡು ಯಾವ್ಯಾವ ಕಾಲಕ್ಕೆ ಯಾವ ಬೀಜಗಳು ಹಾಕೋಬೇಕು ಅದನ್ನೆಲ್ಲ ಮಾಡ್ಕೊಂತ ಬಂದಾಗ ನಮಗೆ ಫಲ ಸಿಗುತ್ತೆ. ಯಾಕೆ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಒಂದ್ ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಂತ ಯಾಕನ್ಸ್ತು? ಇಲ್ಲ, ಬೇರೆ ರೈತರೆಲ್ಲ ಕೆಲವರು ಎಲ್ಲ ಮಾಡ್ತಾ ಇದಾರೆ, ಅದನ್ನು ನೋಡ್ಕೊಂಡು ನಾವು ಇದನ್ನ ಇತ್ತೀಚೆಗೆ ಅಳವಡಿಸ್ಕೊಂತ ಇದೀನಿ ಸರ್. ಈಗ ನಾವು ಸಾಕಷ್ಟು ಕಡೆ ಅಡಿಕೆ ತೋಟಗಳನ್ನ ನೋಡಿದ್ದೇವೆ, ಅಡಿಕೆ ಬಿಟ್ಟರೆ ಇನ್ನೊಂದು ಬೆಳೆ ಇರಲ್ಲ ಅದರಲ್ಲಿ. ಕೆಲವರು ಬೆಳೆಯಲ್ಲ, ಅತಿ ಹೆಚ್ಚು ರಾಸಾಯನಿಕ ಔಷಧಿ ಹೊಡಿತಾರೆ, ಅತಿ ಹೆಚ್ಚು ಉಳುಮೆ ಮಾಡ್ತಾರೆ, ಅದು ಸ್ವಲ್ಪ ತೊಂದರೆ ಆಗ್ತದೆ ಅತಿ ಹೆಚ್ಚು ಉಳುಮೆ ಮಾಡೋದ್ರಿಂದ. ಅದಕ್ಕೆ ನಾವು ಇತ್ತೀಚೆಗೆ ದಿನಗಳಲ್ಲಿ ನಾವು ಹುಲ್ಲು ಜಾಸ್ತಿ ಆಯ್ತಂದ್ರೆ ಬ್ರಷ್ ಕಟ್ ಹೊಡೆಯೋದು, ಈ ತರ ಮಲ್ಚಿಂಗ್ ಮಾಡ್ಕೊಂತೀವಿ, ಆಮೇಲೆ ನಡುವೆ ಎಲ್ಲ ಮಿಶ್ರ ಬೆಳೆಗಳನ್ನ ಬೆಳೆಯೋದು. ಈಗ ಚೆನ್ನಾಗಿದೆ ತೋಟ ಸಾವಯವಕ್ಕೆ ಬಂದ್ಮೇಲೆ. ರಾಸಾಯನಿಕ ಕೃಷಿ ಬಿಡಕ್ ಕಾರಣ ಏನಂತೀರ? ಈಗ ಸಡನ್ ಆಗಿ ಬಿಡಕ್ ಆಗಲ್ಲ ಸರ್, ನಿಧಾನಕ್ಕೆ ಅಂತಂತವಾಗಿ ಬಿಡ್ಕ. ಈಗ ಎರಡ್ ಸಲ ಕೊಡೋದ್ ಏನ್ ಮಾಡ್ತೀವಿ, ಒಂದ್ ಸಲ ಕೊಡ್ತೀವಿ ಮಳೆಗಾಲದಲ್ಲಿ, ಒಂದ್ ಸಲ ಕೊಡೋದು. ಇನ್ ಬಾಕಿ ಟೈಮಲ್ಲೆಲ್ಲ ಇದು ಜೀವಾಮೃತ ಇದೆಲ್ಲ ಮಾಡ್ತೀವಲ್ಲ, ಇದನ್ನ ಕೊಡ್ಕಂತ ಬರ್ತಾ, ಇದು ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಈ ಕೆಮಿಕಲ್ ಅನ್ನು ಸಡನ್ ಆಗಿ ಬಿಡಕ್ ಆಗಲ್ಲ, ಹಂಗಾಗಿ ಏನ್ ಮಾಡ್ತೀವಿ ಅಂತಂತವಾಗಿ ಕೊಡ್ತಾ ಹೋಗ್ತಾ ಇದೀವಿ. ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ನಿಮ್ದು? ನಮ್ದು ಈಗ 9ನೇ ವರ್ಷ ಸರ್. 9ನೇ ವರ್ಷ. ಅಡಿಕೆ ನಾಟಿಯಿಂದ ಇಲ್ಲವರಿಗೆ ಯಾವ ರೀತಿ ಕೃಷಿ ಮಾಡಿ ಬೆಳೆಸ್ಕಂತ ಬಂದ್ರೆ, ಇದ್ರ ಬಗ್ಗೆ ಹೇಳ್ರಿ. ಸ್ಟಾರ್ಟಿಂಗ್ ನುಗ್ಗಿ ಹಾಕಿದ್ವಿ ಸರ್, ಮಿಶ್ರ ಬೆಳೆಯಾಗಿ ಒಂದ್ 3-4 ವರ್ಷ ನುಗ್ಗಿ ತೆಗೆದ್ವಿ, ಒಳಗೆ ತೊಗರಿ ಹಾಕಿದ್ವಿ, ಅಲಸಂದೆ ಹಾಕಿದ್ವಿ, ಇತ್ತೀಚೆಗೆ ಈಗ ವೆಲ್ವೆಟ್ ಬೀನ್ಸ್ ಹಾಕಿದೀನಿ. ಈಗ ವೆಲ್ವೆಟ್ ಬೀನ್ಸ್ ಈಗ ಬಳ್ಳಿ ಎಲ್ಲ ಫುಲ್ ಈಗ 5 ತಿಂಗಳ ಕೆಳಗೆ ಹಾಕಿದ್ದೆ, ಈಗ ಅದು ಬರ್ತಾ ಇದೆ. ಇದಕ್ಕೆ ಅದನ್ನ ಒಣಗಿಸಿ ಮತ್ತೆ ನಾವು ಮಾರಾಟಕ್ಕೆ ಕೊಡಬಹುದು. ಅಡಿಕೆ ಮರಕ್ಕೆ ಒದಕ್ಕೆ ಆಗುತ್ತೆ, ಸೀರೆ ಉಡಿಸ್ದಂಗಾಗುತ್ತೆ, ಅದೆಲ್ಲ ಕೊಳತು ಎಲ್ಲೆಲ್ಲ ಇದು ಗೊಬ್ಬರ ಆಗುತ್ತೆ, ಮತ್ತೆ ನಮಗೆ ಬೀಜ ಸಿಗುತ್ತೆ, ಕಾಯಿ ಸಿಗುತ್ತೆ. ಅದನ್ನ ಒಣಗಿಸಿ ನಾವು ಮಾರಾಟ ಮಾಡಿದ್ರೆ ನಮಗೆ 15 ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಐತೆ, 2 ಕ್ವಿಂಟಲ್ ಬಂದ್ರೆ ಒಂದ್ 30 ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ. ವ್ಯಾಲ್ಯೂಡ್ ಬೀನ್ಸ್ ಹಾಕೋದ್ರಿಂದ ಅಂದ್ರೆ ಭೂಮಿ ಸಾಕಷ್ಟು ಫಲವತ್ತತೆ ಆಗುತ್ತೆ? ಫಲವತ್ತತೆ ಆಗುತ್ತೆ ಸರ್, ಫಲವತ್ತತೆ ಆಗಿದೆ. ಅದೆಲ್ಲ ಇದು ಮಲ್ಚಿಂಗ್ ಆಗಿ ಗೊಬ್ಬರ ಎಲ್ಲ ಹೋದ್ರೆ ಚೆನ್ನಾಗಿ ತೇವಾಂಶ ಕಾಪಾಡುತ್ತೆ, ಮರಕ್ಕೆ ಒದಕಿ ಆಗುತ್ತೆ, ಹಸರಲ್ಲಿ ಗೊಬ್ಬರ ಆಗುತ್ತೆ. ಅಂದ್ರೆ ಮರಕ್ಕೆ ಹಬ್ಬಿಸ್ತೀರಾ ಅದನ್ನ? ಆಮೇಲೆ ಬೇಕಾ ಬೇಡ ಅಂತ ಅದನ್ನ ಇಳಿಸ್ತೀವಿ ಕೆಳಗೆ. ಎಷ್ಟಡಿ ತನಕ ಬೆಳೀತದ ಅದು? ಫುಲ್ ಒಂದ್ 20 ಅಡಿ ತನಕ ಹೋಗುತ್ತೆ ಸರ್, 5 ತಿಂಗಳಿಗೆ. ಮತ್ತೆ ನಮಗೆ ಬೇಕಂದಾಗ ಬೇಡ ಅಂತ ಇಳಿಸಬಹುದು. ಅದನ್ನೆಲ್ಲ ಕೊಯ್ದು ನೆಲಕ್ಕೆ ಹರಡೋದು, ಮೇಲಿಂದ ಕಟ್ ಮಾಡಿದ್ರೆ ಕೆಳಗೆ ಬರುತ್ತೆ ಸರ್, ಮತ್ ಕಾಯಿ ಎಲ್ಲ ಇರುತ್ತಾ ಕಾಯಿ ಬಿಡಿಸ್ಕೊಂಡ್ರೆ ಮತ್ ಫುಲ್ ಪೂರ್ತಿ ಅಡಿಕೆ ಮರಕ್ಕೆ ಫುಲ್ ಸೇಫ್ಟಿ ಆಗುತ್ತೆ, ತೇವಾಂಶ ಇರಲ್ಲ, ಹಸರೆಲ್ಲ ಗೊಬ್ಬರ ಆಗಿ ಇದಾಗುತ್ತೆ. ಈಗ ವ್ಯಾಲ್ಯೂಡ್ ಬೀನ್ಸ್ ಅಂತಂದ್ರೆ ಅವನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ಈ ದಾವಣಗೆರೆ ತೋಟಗಾರಿಕೆ ಇಲಾಖೆಯಲ್ಲಿ ಅವರೇ ತಗೊಳ್ತಾರೆ ಸರ್, ಅವರಿಗೆ ಬೀಜಕ್ಕೆ ಇದು ಮಾಡಿ. ಅವ್ರ ತಗೊಂಡು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ, ಬೇರೆ ಯಾರು ರೈತರು ಆಸಕ್ತಿ ಇರೋ ರೈತರಿಗೆ ಮತ್ತೆ ಕೊಡ್ತಾರೆ ಸರ್. ಈಗ ಪ್ರಾರಂಭದಲ್ಲಿ ನೀವು ಇದನ್ನ ಬಾಳೆ ಬೆಳೀಲಿಲ್ಲ? ನುಗ್ಗೆ ಬಾಳೆ ಪಪ್ಪಾಯಿ ಮೂರು ಹಾಕಿದ್ದೆ ಸರ್. ಈಗ ಅಡಿಕೆ ಹಾಕಿದ್ರಿ, ಅಡಿಕೆಯಲ್ಲಿ ಯಾವ ದಾಯದಲ್ಲಿ ಬಾಳೆ ಹಾಕಿದ್ರಿ, ಆಮೇಲೆ ನುಗ್ಗೆ ಯಾವ ತರ ಹಾಕಿದ್ರಿ, ಇದ್ರ ಬಗ್ಗೆ ಹೇಳಿ. ಒಂದ್ ಸಾಲ ನುಗ್ಗೆ, ಒಂದ್ ಸಾಲ ಬಾಳೆ, ಒಂದ್ ಸಾಲ ಪಪ್ಪಾಯಿ, ಆತರ ಹಾಕೊಂಡು ಮತ್ತೆ ತೆಗೆದ್ವಿ. ಈಗ ಮತ್ತೆ ವೆಲ್ವೆಟ್ ಬೀನ್ಸ್ ಹಾಕೊಂಡಿದ್ವಿ. ನುಗ್ಗೆ ನಿಮ್ಗೆ ಯಾವ ರೀತಿ ಬೆಳೆ ಬಂತು? ನುಗ್ಗೆ ಚೆನ್ನಾಗಿ ಬರೋದು ಸರ್, ಇದು ಕಟಿಂಗ್ ವರ್ಷಕ್ಕೆ 2 ಸಲ ಬರುತ್ತೆ. ನಮಗೆ ರೈತರಿಗೆ ಹೆಂಗಂದ್ರೆ ಇದು ಒಂದೊಂದ್ಸಲ ಇದು ರೇಟ್ ಮಾರ್ಕೆಟ್ ರೇಟ್ ಇದ್ದಾಗ ನುಗ್ಗೆಕಾಯಿ ಇರಲ್ಲ, ನುಗ್ಗೆಕಾಯಿ ಇದ್ದಾಗ ರೇಟ್ ಇರಲ್ಲ, ಆತರ ಸಮಸ್ಯೆ ಆಗುತ್ತೆ. ಮಿನಿಮಮ್ ರೇಟ್ ಅಂದ್ರೆ 30 ರೂಪಾಯಿ ಕೆಜಿ ಸಿಗುತ್ತೆ ಸರ್, 100 ರೂಪಾಯಿ ಕೆಜಿ ತಲಕು ಹೋಗುತ್ತದೆ. ಒಂದು ಎಕರೆ ಒಂದು 50 ಸಾವಿರ ರೂಪಾಯಿ ಸಿಗುತ್ತೆ, ವರ್ಷಕ್ಕೆ 2 ಕಟಿಂಗ್ ಬರುತ್ತೆ. ನಾವು ರೇಟ್ ಸಿಕ್ಕರೆ ಬಚಾವಾಗ್ತೀವಿ. ಅಂದ್ರೆ ಬೆಳೆ ಬಂದಾಗ ಸಾಮಾನ್ಯವಾಗಿ ಸೀಸನ್ ರೇಟ್ ಸಿಗೋದು ಕಡಿಮೆ ಅಲ್ವಾ? ರೇಟ್ ಕಡಿಮೆ ಇರುತ್ತೆ, ನುಗ್ಗೆಕಾಯಿ ಜಾಸ್ತಿ ಬಂದಾಗ ಒಂದೊಂದ್ಸಲ ರೇಟ್ ಇರಲ್ಲ, ಆದ್ರೂ ಒಂದು ಎಕರೆ ಒಂದು 50 ಸಾವಿರ ರೂಪಾಯಿ ಸಿಗುತ್ತೆ. ಈಗೆಲ್ಲ ಇತ್ತೀಚೆಗೆ ನುಗ್ಗೆ ಸೊಪ್ಪನ್ನ ತಗೊಳ್ಳೋಂತದ್ನ ನೋಡಿದ್ವಿ. ಈಗ ನುಗ್ಗೆ ಸೊಪ್ಪಿಗಾಗಿ ಕೆಲವೊಂದು ತಳಿಗಳನ್ನ ಬೆಳೀತಾರೆ ನುಗ್ಗೆ ಗಿಡ. ಅಂದ್ರೆ ಆತರ ಸೊಪ್ಪೆಲ್ಲ ಮಾರಾಟ ಮಾಡಬಹುದಲ್ಲ ಬೆಳೆದ್ ನೀವು? ನುಗ್ಗೆಕಾಯಿ ರೇಟ್ ಇಲ್ಲ ಅಂದಾಗ, ನುಗ್ಗೆಕಾಯಿ ಇಲ್ಲ ಅಂದಾಗ ನಾವು ಸೊಪ್ಪನ್ನೇ ಮಾಡಿ ಮಾರಾಟ ಮಾಡಬಹುದು. ಈಗ ನಾನು ಇನ್ನೊಂದ್ ಎಕರೆಯಲ್ಲಿ ಮಾಡಿದ್ದೀನಿ, ಆ ಸೊಪ್ಪನ್ನ ನಾವೀಗ ಸೊಪ್ಪ ತಗೊಂಡ್ಬಂದು ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ನಾವು ಆರೋಗ್ಯಕ್ಕೆ ಉಪಯೋಗಿಸ್ಕೊಂತ. ನುಗ್ಗೆ ಸೊಪ್ಪಿಂದ ಪೌಡರ್ ಮಾಡ್ತೀರಾ? ನುಗ್ಗೆ ಸೊಪ್ಪಿಂದ ಪೌಡರ್ ಮಾಡ್ತೀವಿ, ತಗೊಂಡ್ಬಂದು ನೆರಳಲ್ಲಿ ಒಣಗಿಸಿ ಅದನ್ನ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಿ ಸಾಣಿಸ್ಕೊಂಡು ಇಟ್ಕೊಂತೀವಿ ಡಬ್ಬಿಯಲ್ಲಿ. ಅದಕ್ಕೆ ನಾವು ಬೇಕಾದಾಗ ನಾವು ಹಾಕೊಂಡು ಕುಡಿಬಹುದು, ಹಾಲಲ್ಲಿ ಹಾಕೊಂಡು ಕುಡಿಬಹುದು. ಅದರಿಂದ ಒಂದು 50-60 ಕಾಯಿಲೆಗಳಿಗೆ ಇದು ಉಪಯೋಗ ಐತೆ ಸರ್. ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ನಮ್ಮಲ್ಲೇ ಸಿಗುತ್ತೆ, ನಮ್ಮಲ್ಲೇ ಸಿಗೋದನ್ನ ನಾವೇ ಔಷಧಿಯಾಗಿ ಬಳಸ್ಕೊಳ್ಳೋದು. ಈಗ ನುಗ್ಗೆ ಬೆಳೆದ್ರಲ್ಲ, ಈಗ ನುಗ್ಗೆಕಾಯಿ ಎಲ್ಲ ನೀವು ಕಟಾವ್ ಮಾಡಿದ್ಮೇಲೆ ಈಗ ಸೊಪ್ಪನ್ನ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಸಾವಯವ ಗೊಬ್ಬರವಾಗಿ ಮಾಡಿಕೊಂಡ್ರೆ? ತೋಟದಲ್ಲೇನೆ ಬೇಕಿರೋ ಸೊಪ್ಪನ್ನ ತಗೋತೀವಿ, ಬೇಕಿರೋ ಸೊಪ್ಪನ್ನ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಕಟ್ ಮಾಡಿದ್ರೆ ಮತ್ತೆ ಕೊಳತು ಗೊಬ್ಬರ ಆಗುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಅಲ್ಲಿ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಅಂತ ಹೇಳಿ? ಫಲವತ್ತತೆ ಹೆಚ್ಚಿಸುತ್ತೆ ಸರ್, ಅದೇ ಗೊಬ್ಬರ ಕನ್ವರ್ಟ್ ಆಗುತ್ತಾ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತೆ ಬೇರೆ ರೋಗಗಳು ಬರೋದು ಕಡಿಮೆ ಆಗುತ್ತೆ. ಈಗ ಬಾಳೆ ಬೆಳೆದ್ವಿ ಅಂತ ಹೇಳಿದ್ರ, ಯಾವ ತಳಿಯ ಬಾಳೆಯನ್ನ ಎಷ್ಟು ಬೆಳೆ ಬೆಳೆದ್ರೆ ನೀವು? 1 ವರ್ಷ ಬೆಳೆದ್ವಿ ಮತ್ತೆ ತೆಗೆದ್ವಿ ಸರ್. ಅದನ್ನ ಬಾಳೆ ಕತ್ತಿ ಕಂದಂತ ಹಾಕಿದ್ವಿ, ಇದನ್ನ ಎಲಕ್ಕಿ ಬಾಳೆಯ, ಮತ್ತೆ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ತೆಗೆದ್ವಿ ಸರ್. ಯಾಕೆ 1ನೇ ವರ್ಷ ಯಾಕೆ ಬೆಳೆದ್ರೆ ನೀವು? ಇದು ಗಿಡ ಬೋಗ್ ಹೋಗಿ ಬರುತ್ತಲ್ಲ ಬಾಳೆ, ಇದು ಜಾಸ್ತಿ ಆಗ್ಬಿಟ್ರೆ ಹಂಗಾಗಿ ಮತ್ತೆ ಅಂದ್ರೆ ಗಂಡು ಹತ್ತತ್ರ ಬರಲ್ಲ, ಗಂಡು ದೂರ ದೂರ ಆಗಬಾರ್ದು. ಬಾಳೆಕದಾಗ ಏನಾಗುತ್ತೆ ಅಂದ್ರೆ ಅದು ಉದ್ದ ಕೋಲಾದಂಗ ಹೋಗ್ಬಿಡುತ್ತೆ, ಗಂಡು ದೂರ ಆಗುತ್ತೆ, ಗಂಡ ದೂರ ಆಗುತ್ತೆ, ಇದಾಗಲ್ಲ ಬಾಳೆ ಆಗ್ತಾಗ. ಹಂಗಾಗಿ ಎಲ್ಲೇ ಒಂದ್ ಕಡೆ ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗಂಡು ಹತ್ತತ್ರ ಇದ್ರೆ ಇಳುವರಿ ಚೆನ್ನಾಗ್ ಬರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ ಅನ್ನುವಂಥದ್ದು ಕೇಳಿದೀವಿ. ಹೌದೌದು ಸರ್, ಈ ಭೋಗವಾಗಿ ಬೆಳೆದು ಎತ್ತರ ಹೋದಷ್ಟು ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಸ್ವಲ್ಪ ಗಂಡು ಚಿಕ್ಕದಾಗಿ ಬಂದು ಈಗ ಗಿಡ ಕುಗಿತಾ ಇದ್ರೆ ಚೆನ್ನಾಗಿ ಇಳುವರಿ ಕೊಡುತ್ತೆ. ಈ ಒಂದೇ ವರ್ಷ ಬಾಳೆ ತೆಗೆದ್ರೆ ನೀವು? ಒಂದೇ ವರ್ಷ ಬಾಳೆ ತೆಗೆದ್ವಿ. ಎಷ್ಟು ಬಂತು ನಿಮಗೆ ಬಾಳೆಯಲ್ಲಿ? ಬಾಳೆಯಲ್ಲಿ ಅದು ಒಂದೇ ಸಲ ಖರ್ಚೆಲ್ಲ ಸಿಗಲ್ಲ ಸರ್, ಅದು ಎಲ್ಲ ಮಿಶ್ರ ಆಗಿರುತ್ತಲ್ಲ, ನಮ್ಗೆ ಅವಾಗವಾಗ ಆದಾಯ ಸಿಗ್ತಾ ಇರುತ್ತೆ. ಅಡಿಕೆ ಅಂದ್ರೆ ಒಂದ್ಸಲ ಸಿಗುತ್ತೆ, ಒಳಗೆ ಎಲ್ಲ ಬೆಳೆಗಳು ಹಾಕಿ ಅನ್ನೋದ್ರಿಂದ ನಮಗೆ ಅವಾಗವಾಗ ಖರ್ಚಿಗೆ ಸಿಗುತ್ತೆ. ಈಗ ಬಾಳೆ ಒಂದ್ಸಲ ಹಾಕಿ ಅದನ್ನ ತೆಗಿಯೋದಂದ್ರೆ ಬಹಳ ಕಷ್ಟ, ಅದನ್ನೆಲ್ಲ ಬಗ್ಸ್ಬೇಕಂತಂದ್ರೆ ಅವಾಗೆಲ್ಲ ನಿಮ್ಗೆ ಖರ್ಚು ಬಂದತ್ತಲ್ವಾ? ಇಲ್ಲ, ನಮ್ಮ ತೋಟ ಕೆಲಸ ನಾವೇ ಮಾಡ್ಕೊಂತ ಏನ್ ಖರ್ಚು ಬರಲ್ಲ. ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸ ಮಾಡಂತವ್ರು? ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು, ನಮಗೆ ಒಬ್ರು ಮಗ ಒಬ್ಬ ಮಗಳು, ನಾವು 4 ಜನ ನಮ್ಮ ಮಗಳು ಓದ್ತಾ ಇದಾರೆ. ಮಗನು ITI ಮಾಡ್ಕೊಂಡು ಅಲ್ಲಿ ಬೆಸ್ಕಾಮಿಗೆ ಹೋಗ್ತಾನೆ, ನನಗೆ ಸಹಕಾರ ಕೊಡ್ತಾರ ಅವ್ರು ನಮ್ಮ ಮನೆಯವರು. ಎಲ್ಲರೂ ಮನೆಯವರೇ ನಿಭಾಯಿಸ್ಕೊಂಡು ಹೋಗ್ತಾರೆ ನೀವು? ಹೌದು ಸರ್, 2 ಹಸು ಸಾಕೊಂಡಿದ್ವಿ, ನಾಟಿ ಕ್ರಾಸ್. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಂತೀವಿ, ಬೇರೆ ಸ್ವಾವಲಂಬಿ ಜೀವನ ಮಾಡೋದು, ಸುಸ್ಥಿರ ಸಮಗ್ರ ಸ್ವಾವಲಂಬಿ ಜೀವ ಅಂದ್ರೆ ಅವಾಗಲೇ ನಮಗೆ ಕೃಷಿಯಲ್ಲಿ ನೆಮ್ಮದಿ ಸಿಗುತ್ತೆ. ಅಥವಾ ನಮಗೆ ಏನಾರೆ ಎಕ್ಸ್ಟ್ರಾ ಏನು ಬೇಕು ಬೇರೆ ಈ ಕಡೆಯಿಂದ ಅಂತ, ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ತರೋದು ಉಪಯೋಗಿಸ್ಕೊಳ್ಳೋದು. ಸಾಕಷ್ಟು ಕಡೆ ನಾವು ಕೇಳಿದ್ದೇವೆ, ಈಗ ಸಾವಯವ ಕೃಷಿ ಮಾಡಂತವ್ರು ನಾಟಿ ಹಸುಗಳನ್ನೇ ಸಾಕಾಣಿಕೆ ಮಾಡ್ತಾ ಇದಾರಲ್ಲ, ಅಂದ್ರೆ ನೀವು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿದಿರ, ಅದ್ರ ಗುಟ್ಟ ಏನಂತೀರ? ನಾಟಿ ಹೆಸರು ನಮ್ದು ಇದು ಕ್ರಾಸ್ ಸರ್, ಇದು ನಾಟಿ ಹೆಸರು ಬರುತ್ತೆ, ಇದರಲ್ಲಿ ಇರೋಷ್ಟು ಇದು ಪೌಷ್ಟಿಕಾಂಶಗಳು ಆ ಹಸಲಲ್ಲಿ ಇರಲ್ಲ. HF ಅಲ್ಲಿ ಇದು 2 ಲೀಟರ್ ಸಮ ಅದು 4 ಲೀಟರ್ ಹಾಲು ಕೊಡುತ್ತೆ. ಇದ್ರ 2 ಲೀಟರ್ ಕೊಟ್ರು ಇದ್ರಲ್ಲಿ ಎಲ್ಲ ಇದಿರುತ್ತೆ, ಫ್ಯಾಟ್ ಕಂಟೆಂಟ್ ಎಲ್ಲದು ಚೆನ್ನಾಗಿರುತ್ತೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಗೋಮೂತ್ರ, ಸಗಣಿ ಎಲ್ಲದನ್ನು ನಾವು ಉಪಯೋಗಿಸ್ತಾ ಇದೀವಿ, ಯಾವ್ದನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ. ಹಸು 2 ಹಸು ಇದೆಯಲ್ಲ ಸರ್, 2 ಎಕರೆ ತೋಟ ಮೇಂಟೈನ್ ಮಾಡ್ಕೊಂತಿದ್ದೀನಿ. ಸಾಕಷ್ಟು ರೈತರು ನಾವು ನೋಡಿದ್ವಿ, ನಾಟಿ ಹಸು ತರ್ತಾರೆ, ಇದು 1/2 ಲೀಟರ್ ಹಾಲು ಕೊಡಲ್ಲಪ್ಪ ಅಂತ ಮಾರನೇ ದಿನ ಹೋಗಿ ಮಾರಾಟ ಮಾಡಿದಂತ ನಾವು ನೋಡಿದ್ದೇವೆ. ನಾಟಿ ಹಸು ಇದು ಹೇಳಿದ್ರೆ 1 ಲೀಟರ್ ಹಾಲು ಕೊಟ್ರು, ಅದು 2 ಲೀಟರ್ ಹಾಲು ಕೊಟ್ರು, ಇದರಲ್ಲಿ ಇರೋ ಪೌಷ್ಟಿಕಾಂಶಗಳಾಗಲಿ ಅದರಲ್ಲಿ ಸಿಗಲ್ಲ. ಕೆಲವರು ಈಗ ಕಮರ್ಷಿಯಲ್ಗೋಸ್ಕರ ಅವ್ರು ಸಾಕಂತಾರೆ ಪಾಪ. ಈಗ ಈ ಹಸು ಸಾಕೊಂಡು ಅವರು ಡೈರಿ ಹಾಕಕ್ ಹೋದ್ರೆ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅವರು, 50,000 ಗಟ್ಟಲೆ ಕೊಟ್ಟು 5-5 ಲೀಟರ್ ಹಾಲು ಕೊಡುತ್ತೆ, ದಿನಕ್ಕೆ 10 ಲೀಟರ್ ಹಾಲು ಹಾಕ್ತಾರೆ, 500 ರೂಪಾಯಿ ದುಡ್ಡು ಸಿಗುತ್ತೆ. ಕಮರ್ಷಿಯಲ್ಗೋಸ್ಕರ ಅವ್ರು ಮಾಡ್ಕೊಂತಾರೆ, ನಾವು ನಮ್ಮ ಆರೋಗ್ಯಕ್ಕೋಸ್ಕರ, ನಮ್ಮ ಹೊಲ ಜಮೀನು ತೋಟ ಮಾಡ್ಕೊಳ್ಳೋಕೋಸ್ಕರ ನಾವು ಈ ಹಸುಗಳನ್ನ ನಮ್ಮ ವೈಯಕ್ತಿಕವಾಗಿ ನಮಗ್ ಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಂತ. ಅಲ್ಲ, ಈಗ ನಾಟಿ ಹಸುವಿನ ಬೆಣ್ಣೆ ತುಂಬಾ ರೇಟ್ ಇದೆಯಲ್ವಾ? ಬೆಣ್ಣೆ ತುಂಬಾ 2,500 ರೂಪಾಯಿ ಒಂದ್ ಕೆಜಿ ಇದೆ, ರೇಟ್ ಇದೆ. ನಾವು ತಿಂದು ಉಳಿದನ್ನ ಬೆಣ್ಣೆ ಮಾರ್ತೀವಿ. ಅಂದ್ರೆ ಸಾಕಷ್ಟು ಆದಾಯ ಇದ್ದಾಗ ನಾವು ಹಾಲಿಗಾಗಿ ಲೆಕ್ಕ ಮಾಡಬಾರ್ದಲ್ವಾ? ಹೌದು ಸರ್. ಈಗ ಪ್ಯಾಕೆಟ್ ಹಾಲು ಕುಡಿಯೋದಕ್ಕೆ ನಮ್ಮಲ್ಲೇ ಇರೋ ಒಳ್ಳೆ ಹಾಲು ಕುಡಿಬಹುದು, ಕೆಲವರಿಗೆ ಅವರಿಗೆ ಅವಶ್ಯಕತೆ ಇರಲ್ಲ ಅವ್ರು ಕುಡಿತಾರೆ. ಈಗ ಈ ನಾಟಿ ಅಂತಂದ್ರೆ ಯಾವ ತಳಿ? ಏನು ಗಿರ್ ಅಥವಾ ಹಳ್ಳಿಕಾರ? ಸಾಯಿವಾಲ್ ಸರ್. ಸಾಯಿವಾಲ್, ಸಾಯಿವಾಲ್ ಅಲ್ಲಿ ಕ್ರಾಸ್. ಅವೆಲ್ಲ ತುಂಬಾ ರೇಟ್ ಇದೆಯಲ್ಲ ತರಬೇಕು ಅಂದ್ರೆ? ರೇಟ್ ಇದೆ, ನಾವೇ ಇದು ನಮ್ಮಲ್ಲೇ ಸಿಗೋಂತ ಸಾಕೊಂಡಿದೀವಿ ಸರ್. ಈಗ ಬೇರೆ ರೈತರಿಗೆ ಏನಾದ್ರೂ ಬೇಕು ಅಂದ್ರೆ ಕರುಗಳನ್ನ ಮಾರಾಟ ಮಾಡ್ತೀರಾ ನೀವು? ಇಲ್ಲ ಸರ್, ನಮಗೆ ಅಷ್ಟೇ ಸಾಕೊಂಡಿದೀವಿ, ನಮಗೆ 2 ಹಸು ಇದೆ, ನಮ್ಮ ಮನೆಗೆ ನಮ್ಗೆ ಇದಕ್ಕೆ ಸಾಕಾಗುತ್ತೆ. ಮಾರಾಟ ಮಾಡುವಷ್ಟು ಇಲ್ಲ ನಿಮ್ಗೆ? ಇಲ್ಲ ಸರ್, ನಮಗೆ ಎಷ್ಟು ಬೇಕಷ್ಟು ಸಾಕು. ಈಗ ಮಾಮೂಲಿ ಹಸುಗಳು ಏನದವ ಅವನ್ನ ಸಾಕಾಣಿಕೆನ ಹೆಚ್ಚು ಮುತುವರ್ಜಿ ಕೊಡ್ಬೇಕಾಗುತ್ತಾ ನಾಟಿ ಹಸು ಸಾಕಾಣಿಕೆ ಮಾಡ್ಬೇಕಂದ್ರೆ? ಅಷ್ಟೇನು ಮುತುವರ್ಜಿ ಕೊಡಬೇಕಿಲ್ಲ ಸರ್ ಅವಕ್ಕೆ. ಅವಕ್ಕೆ ಮಾಮೂಲಿ ಆಮೇಲೆ ಹೊರಗೆ ನ್ಯಾಚುರಲ್ ಆಗಿ ಆಡ್ಕೊಂಡ್ ಬರ್ತವೆ, ಬೇಕಾದಷ್ಟು ಈಗ ತೋಟದಲ್ಲಿ ಮೇವು ಸಿಗುತ್ತೆ, ಹೊರಗೆಲ್ಲ ಸಿಗುತ್ತಾ, ಮನೆಗೆ ಸ್ವಲ್ಪ ಫುಡ್ ಕೊಟ್ರೆ ಸಾಕು, ಫುಲ್ ಇದು ಕೊಟ್ರೆ ಹೊರಗೆ ಫ್ರೀಯಾಗಿ ಆಡ್ಕೊಂಡ್ ಬರ್ತವೆ ಸರ್. ಅವಕ್ಕೆ ಬೇಕಾದಷ್ಟು ಬಾಯಿ ಬೇಕಾದ ತಿಂತವೆ. ಏನ್ ಫುಡ್ ಕೊಡ್ತೀರ ಮನೆಯಲ್ಲಿ ಹಸುಗಳಿಗೆ? ಮನೆಯಲ್ಲಿ ಮೆಕ್ಕೆಜೋಳ, ರಾಗಿ ಐತೆ, ಸೋಯಾಬೀನ್ ಹಾಕಿದ್ವಿ, ಸೋಯಾಬೀನ್ ಐತೆ, ಅದೆಲ್ಲ ಮಿಕ್ಸ್ ಮಾಡಿ ಇದ್ ಮಾಡಿ ಫುಡ್ ಮಾಡ್ಕೊಂತೀವಿ, ಅವಕ್ಕೆ ಕೊಡ್ತೀವಿ ಸರ್. ಈಗ ಹಸಿಮೇವು ಅಂತಂದ್ರೆ ಎಲ್ಲಾ ಕಾಲದಲ್ಲೂ ಸಿಗುತ್ತೆ ಅಂತ ಹೇಳಿದ್ರ? ಇದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಸರ್, ಬೇಕಾದಷ್ಟು ಎಲ್ಲ ಕಡೆ ಹೊರಗಡೆ, ನಮ್ದು ಜಮೀನ್ ಇರೋದ್ರಿಂದ. ಈ ಬೇಸಿಗೆಯಲ್ಲಿ ತೋಟದಲ್ಲಿ ಮೇವು ಇರುತ್ತೆ, ತೋಟದಲ್ಲಿ ಆಡಿಸ್ಕೊಂಡ್ಬರ್ತೀವಿ. ಈಗ ಹೊರಗಡೆ ಎಲ್ಲ ಮೇಯಿಸ್ಕೊಂಡ್ ಬರ್ತೀವಿ ಆದಷ್ಟು ಹೊರಗಡೆನೆ. ಈಗ ತೋಟದಲ್ಲಿ ಹಸುಗಳು ದನ ಕರುಗಳು ತುಳಿಬಾರ್ದು ಅಂತಾರೆ. ಏನ್ ತುಳಿದ್ರೆ ಏನ್ ತೊಂದ್ರೆ ಇಲ್ಲ ಸರ್, ನಾವು ತುಳಿದ್ರೆ ಲ್ಯಾಟ್ರಲ್ ಎಳಿತಾವೆ, ಅದ ಎಳಿತಾವೆ, ಇದು ಎಳಿತೇವೆ ಅಂತಾರೆ. ಆರಾಮಾಗಿ ಮೇವ್ ಇರುತ್ತಲ್ಲ, ಫ್ರೀಯಾಗಿ ಆಡ್ತಾವೆ, ಬರ್ತಾವೆ. 2 ಹಸು ಒಂದ್ ಎಕರೆ ತೋಟದಲ್ಲಿ ಅಲ್ಲ, ನೆಲ ಗಟ್ಟಿ ಬರುತ್ತೆ ಅಂತಾರೆ. ಗಟ್ಟಿ ಆಗಲ್ಲ ಸರ್, ಹಸು ತುಳಿದ್ರೆ. ಈ ಟ್ರಾಕ್ಟರ್ ತುಳಿದ್ರೆ ಗಟ್ಟಿ ಆಗುತ್ತೆ. ಟ್ರಾಕ್ಟರ್ ಏನ್ ಮಾಡ್ತಾನೆ, ಒಂದೊಂದ್ಸಲ 4 ಸಲ ಹೊಡಿತಾರೆ, ಅದು ಮೇಲಿಂದ ಅಷ್ಟೇ ಕೊಚ್ಚಾಕತ್ತೆ ಬಾಣಲಿ, ಇದು ಹೊಡೆದ್ರೆ ಗಟ್ಟಿಯಾಗ್ಬಿಡುತ್ತೆ. ಟ್ರಾಕ್ಟರ್ ತುಳಿದು ತುಳಿದು ಹಸುಗಳು ತುಳಿದ್ರೆ ಏನೂ ತೊಂದರೆ ಆಗಲ್ಲ, ಹಸು ತುಳು ಸಗಣಿ ಆಗ್ತವೆ, ಇದು ಗೋಮೂತ್ರ ಆಗ್ತವೆ, ಏನೂ ತೊಂದರೆ ಆಗಲ್ಲ. ಈಗ ಟ್ರಾಕ್ಟರ್ ಬೇಸಾಯ ಬೇಡ ಅಂತಂದ್ರು, ಈಗ ಎತ್ತುಗಳು ಸಾಕಾಣಿಕೆ ಮಾಡಿ ತೋಟದಲ್ಲೆಲ್ಲ ಉಳಿಪು ಮಾಡಬಹುದಲ್ಲ? ಎತ್ತುಗಳು ಕೆಲವರು ಸಾಕ್ತಾರೆ ಸರ್, ಈಗ ಅದನ್ನ ಸಾಕಕ್ಕೆ 1 ಲಕ್ಷ ಖರ್ಚು ಬರುತ್ತೆ, ಅದನ್ನ ಉಪಯೋಗಿಸೋದು ಕೆಲವರು ರೈತರು ಮಾಡ್ತಾ ಇದಾರೆ. ಅವಶ್ಯಕತೆ ಇರೋ ಕೆಲವು ರೈತರು ಸಣ್ಣ ಸಣ್ಣ ಟ್ರಾಕ್ಟರ್ಗಳು ಬಂದವೆ, ದೊಡ್ಡ ಟ್ರಾಕ್ಟರ್ಗಳು ಬಂದವೆ, ಅವರು ದೊಡ್ಡ ಟ್ರಾಕ್ಟರ್ ತಗೊಂಡು ಅದನ್ನ ಮಾಡ್ಕೊಂತಿದ್ದಾರೆ. ಈಗೆಲ್ಲ ಎತ್ತು ಎತ್ತಿನ ಬೇಸಾಯ ಹೊಡೆಯಿರಲ್ಲ ಅಂತೀರಾ? ಹೊಡಿತಾ ಇದಾರೆ, ಕೆಲವರು ಅಷ್ಟೇ ಹೊಡಿತಾರೆ, 100 ಜನಕ್ಕೆ 10 ಜನ. ಹತ್ತು ಜನಕ್ಕೆ ಒಬ್ಬಷ್ಟೇನೆ, ಇನ್ನಿದ್ದಾರೆಲ್ಲ ಸಣ್ಣ ಟ್ರ್ಯಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ಗಳು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಬಳಸ್ಕೊಂತಾರೆ. ಈಗ ನಿಮ್ಮ ಒಂದು ಪ್ರಾರಂಭದ ಕೃಷಿ ಜೀವನದಲ್ಲಿ ಎತ್ತುಗಳನ್ನು ಕಟ್ಟಿಯಂದ ಎಲ್ಲ ಬೇಸಾಯ ಕ್ರಮ ಮಾಡಿದ್ರೆ? ಮುಂಚೆ ಎತ್ತುಗಳು ಕಟ್ಕೊಂಡು ನಾನು ಬೇಸಾಯ ಮಾಡ್ತಾ ಇದ್ದೆ ಸರ್. ಏನೇನು ಹೊಡಿತಾ ಇದ್ರಿ ನೀವು? ನೇಗ್ಲು, ಬಲರಾಮ್ ನೇಗ್ಲು, ಕುಂಟೆ, ಎಡೆಕುಂಟೆ ಎಲ್ಲ ಹೊಡಿತಾ ಇದ್ವಿ ಸರ್, ಎಲ್ಲ ಮಾಡ್ತಾ ಇದ್ವಿ. ಈಗ ಬರ್ತಾ ಬರ್ತಾ ಯಾಂತ್ರೀಕರಣ ಬಂದ್ಮೇಲೆ, ಟ್ರ್ಯಾಕ್ಟರ್ಗಳು ಬಂದ್ಮೇಲೆ, ಮಿಷಿನರಿ ಬಂದ್ಮೇಲೆ ಎತ್ತುಗಳನ್ನ ಮಾರಿದ್ವಿ, ಮತ್ತೀಗ ಯಾಂತ್ರೀಕರಣಕ್ಕೆ ಬಂದ್ವಿ. ಈಗ ರಾಗಿ ಏನ್ ಮಾಡ್ತೀವಿ ಅಂದ್ರೆ, ರಾಗಿ ಬಿತ್ತನೆ ಮಾಡಿಸ್ತೀವಿ, ಮಿಷಿನ್ ಅಲ್ಲೇ ಕಟ ಮಾಡಿಸ್ತೀವಿ, ಅಲ್ಲಿ ಕೊಯ್ಸಿ ತಗೊಂಡ್ ಕಣದಲ್ಲಿ ಒಣಗಿಸ್ತೀವಿ, ಪ್ಯಾಕಿಂಗ್ ಮಾಡಿ ಇಟ್ಕೊಂತೀವಿ. ಎರಡು ಮೂರು ಜೊತೆ ಎತ್ತು ಕಟ್ಕೊಂಡು ನಾಲ್ಕು ಗಂಟೆಗೆ ಎದ್ದು ಕಬ್ಬು ನೇಗ್ಲಿ ಅಂತ ಹೇಳಿ ಹೊಡಿತಾ ಇದ್ರೆ, ಹೊಡಿತಾ ಇದ್ರು ಸರ್. ಆ ಕಾಲ ಈಗ ಅದೇ, ಈಗ ಯಾತ್ರೀಕರಣ ಬಂದ್ಮೇಲೆ ಕಡಿಮೆ ಆಗಿದೆ. ಈಗ ಅದನ್ನ ಸಾಕಾರ ಇಲ್ಲ, ಮಾಡಾರಿಲ್ಲ, ಎಲ್ಲ ಕೆಲವರು ರೈತರು ಮಾತ್ರ ಸಾಕಂತ. ಅಂದ್ರೆ ಅವತ್ತಿನ ಒಂದು ಅನುಭವವನ್ನ ನಾವು ನೆನೆಸ್ಕೊಂಡಾಗ ಏನನ್ಸುತ್ತೆ ನಿಮಗೆ? ಅವತ್ತು ಒಂದ್ ನಾವು 20 ಎಕರೆ ಹೊಡಿಯಕ್ ಒಂದ್ ತಿಂಗಳು ಅಷ್ಟು ಬೇಕಿತ್ತು. ಇವತ್ತು ಒಂದೇ ದಿನಕ್ಕೆ ಇಡೀ ಹೊಲನೇ ರೆಡಿ ಮಾಡ್ತಾರೆ. ಇವತ್ತು 10 ಎಕರೆ ಹೊಲನ ಒಂದೇ ದಿನದಲ್ಲಿ ರೆಡಿ ಮಾಡಬಹುದು ನಾಳೆ ಬಿತ್ತಕ್ಕೆ. ಅಂದ್ರೆ ಒಂದೇ ದಿನಕ್ಕೆ ರೆಡಿ ಮಾಡಬಹುದು ಅಂದ್ರೆ ಇವತ್ತು ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಬರುತ್ತೆ ಸರ್, ಅದೇ ಖರ್ಚು ಜಾಸ್ತಿ ಬರುತ್ತೆ, ಕೆಲಸ ಮೈನೂ ಕಡಿಮೆ ಆಗುತ್ತೆ. ಎಲ್ಲ ಯಾವ್ದೇ ಬೆಳೆ ತಗೊಂಡ್ರು ಸರ್, ಇವತ್ತಿನ ಕಾಲ ಅರ್ಧ ಖರ್ಚು ಬರುತ್ತೆ ಎಲ್ಲಾ ಬೆಳೆಗೂ. ಈಗ ಎನಿವನ್ ಮೆಕ್ಕೆಜೋಳ ಇರ್ಬೋದು, ರಾಗಿ, ಎಲ್ಲಾ ಬೆಳೆಗೂ ನಾವು ಅರ್ಧ ಖರ್ಚು ಮಾಡಲೇಬೇಕು. 40,000 ರೂಪಾಯಿ ಆದಾಯ ಬರುತ್ತೆ ಅಂದ್ರೆ ನಾವು 20,000 ರೂಪಾಯಿ ಖರ್ಚು ಮಾಡಿ ಅದ್ರ ಮೇಲ್ಪಟ್ಟು ಮಳೆ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಅದನ್ನೆಲ್ಲ ನೋಡ್ಕೊಂಡು ಇನ್ 20,000 ರೂಪಾಯಿ ನಮಗೆ 1 ಎಕರೆಯಲ್ಲಿ ಆದಾಯ ಸಿಗುತ್ತೆ. ಆಮೇಲೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಹೊಲನು ಬಹಳಷ್ಟು ಪೆಡಸ್ ಬರುತ್ತೆ. ಎತ್ತಿನ ಬೇಸಾಯ ಅಂತಂದ್ರೆ ಸಾಕಷ್ಟು ಸ್ಮೂತ್ ಇರುತ್ತಲ್ವ, ಮೃದು ಇರುತ್ತೆ ಭೂಮಿ, ಮಿದುವಾಗದು ಮೃದು ಬರೋದು ಸರ್. ಇವಾಗ ಅದನ್ನ ನಾವು ಹೊಡಿಯೋರಿಲ್ಲ, ಇದ್ ಮಾಡೋರಿಲ್ಲ, ಹಂಗಾಗಿ ಯಾಂತ್ರೀಕರಣ ಬಂದ್ಮೇಲೆ ಈಗೆಲ್ಲ ಯಾಂತ್ರೀಕರಣ. ಕಬ್ಬನ್ನೇಗ್ಲಿ ಅನ್ನುವಂಥದ್ದು ಈಗ ಎಲ್ಲಿ ಸಿಗ ನೋಡಕ್ ಆಗಲ್ಲಲ್ವಾ? ಅಪರೂಪವಾಗಿದೆ ಸರ್. ಹೌದು, ಈಗೆಲ್ಲ ಟ್ರ್ಯಾಕ್ಟರ್ ಬಂದವಲ್ಲ, ಟ್ರ್ಯಾಕ್ಟರ್ ಎಲ್ಲ ಎತ್ತಿದ್ರು ಕೆಲವ್ ಟ್ರ್ಯಾಕ್ಟರ್ ಅಲ್ಲಿ ಓಡಿಸಲ್ಲ, ಅವ್ರಿಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಮಾತ್ರ ಬಳಸ್ತಾರೆ. ಈಗ ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಎರೆಹುಳುಗಳ ಅಭಿವೃದ್ಧಿ ಆಗಿದೆಯಾ? ಚೆನ್ನಾಗಿದೆ ಸರ್. ನಮ್ಮ ತೋಟದಲ್ಲಿ ಎಲ್ಲಿ ಬಂದ್ರು ಎರೆಹುಳ ಸಿಗುತ್ತೆ. ಈಗ 3-4 ವರ್ಷದಿಂದ ನಾನು ಮಾಡ್ಕೊಂತ ಬಂದಿದ್ದೀನಿ, ಎರೆಹುಳ ಚೆನ್ನಾಗಿದೆ. ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ಕಲ್ಟಿವೇಶನ್ ಮಾಡಲ್ಲ, ಕಳೆನಾಶಕ ಹೆಚ್ಚಿಗೆ ಮಾಡಲ್ಲ. ನಾವು ಬೇಕಾದಾಗ ನಮಗೆ ಕಳೆ ಜಾಸ್ತಿ ತೊಂದರೆ ಆಯ್ತು ಅಂದ್ರೆ ಬ್ರಷ್ ಕಟ್ರ ಐತೆ, ಬ್ರಷ್ ಕಟ್ರ ಹೊಡ್ಕೊಳ್ಳೋದು. ಕಳೆನಾಶಕ ಹೊಡೆಯಲ್ಲ, ಟ್ರ್ಯಾಕ್ಟರ್ ಮುಂಚೆ ಹೊಡಿಸ್ತಾ ಇದ್ವಿ, ಇತ್ತೀಚೆಗೆ ಬಿಟ್ಟಿದ್ದೀವಿ ಸರ್. ಈಗ ಬ್ರಷ್ ಕಟ್ಟರ್ ಇಂದ ಒಂದು ದಿನಕ್ಕೆ ಎಷ್ಟು ನೀವು ಅಲ್ಲಿ ಹುಲ್ ಕಟ್ಟ ಮಾಡಬಹುದು? ಒಂದ್ ದಿನಕ್ಕೆ 1/2 ಎಕರೆ ಹೊಡಿಬಹುದು. 1/2 ಎಕರೆ ಏನ್ ಖರ್ಚು ಬರುತ್ತೆ ಅದು? 500 ರೂಪಾಯಿ ಖರ್ಚು ಮಾಡಿದ್ರೆ ನಾವು 1/2 ಎಕರೆ ಬ್ರಷ್ ಕಟ್ಟರ್ ಹೊಡ್ಕೋ. 500 ರೂಪಾಯಿ ಖರ್ಚು ಅಂದ್ರೆ ಯಾವ ರೀತಿ ಬರುತ್ತೆ ಅದು? ಪೆಟ್ರೋಲ್, ಆಯಿಲ್ ಎಲ್ಲ ಅದಕ್ಕೆ ಮಿಷಿನ್ಗೆ ಹಾಕೊಂಡ್ರೆ ನಾವು ನೋಡ್ಕೋಬಹುದು. ಅದು ಯಂತ್ರ ಎಷ್ಟು ಬೀಳುತ್ತೆ? ಯಂತ್ರ ಈಗ 15,000 ರೂಪಾಯಿ ಐತಿ ಸರ್. ಅಂದ್ರೆ ಎಲ್ಲ ಒಂದ್ ಕಡೆ ರೈತರಿಗೆ ಉಪಯೋಗ ಆಗುತ್ತಲ್ವ? ಆಗುತ್ತೆ, ಬಹಳ ಜನ ಮಾಡ್ತಾ ಇದಾರೆ. ಕೆಲವರು ಬೇಕಾದ್ರೆ ರೈತರು ಮಾಡ್ಕೊಂತಾರೆ, ಬೇರೆ ರೈತರು ಕೆಲವರು ಬಾಡಿಗೆ ಅದನ್ನೇ ಹೊಡಿತಾರೆ. ಬಾಡಿಗೆ ಸಿಗುತ್ತಾ? ಬಾಡಿಗೆನ ಹೊಡಿತಾರೆ ಸರ್. ಇವಾಗೆಲ್ಲ ಇದು ಹೊಸ ಹೊಸ ಇದು ಮಾಡ್ಲೆಲ್ಲ ಬಂದಿದೆ ಸರ್, ಬ್ರಷ್ ಕಟ್ರ್ ಸೆನ್ಸರ್ ಬಂದಿದಾವೆ, ಬ್ರಷ್ ಕಟ್ರ್ ಟ್ರ್ಯಾಕ್ಟರ್ ಬಂದಿದಾವೆ. ಅದನ್ನ ದೊಡ್ಡ 10 ಎಕರೆ ಇರೋರೆಲ್ಲ ಮಾಡ್ಕೊಂತಾರೆ. ನಾವು ಸಣ್ಣ ಪುಟ್ಟ ರೈತರು, ನಾವು ಬ್ರಷ್ ಕಟ್ಟದಂದ್ರೆ ನಮ್ ಕೆಲಸ ನಾವೇ ಮಾಡ್ಕೋಬಹುದು. ಬ್ರಷ್ ಕಟ್ ಹೊಡ್ಕೋಬಹುದು, ಗುಣಿ ಮಾಡೋದು ಬಂದಿದೆ, ಅಕ್ಕಿ ಗಿಡ ಸುತ್ತ ಗುಣಿ ಮಾಡ್ಕೋಬಹುದು, ನಾವು ಬೇಕಾದ ಅವಶ್ಯಕತೆ ಇದ್ದ ನಾವು ಉಪಯೋಗಿಸ್ಕೋಬಹುದು. ಈಗ ಗುಣಿ ಮಾಡಬಾರ್ದು ಅಂತಾರೆ, ಅಲ್ಲೆಲ್ಲ ಬೇರ್ ಕಟ್ ಆಗ್ತಾವೆ ಅಂತಾರೆ. ಬೇರೆ ಏನು, ಅದು 3 ಇಂಚ್ ಆಳ ಹೋಗಲ್ಲ, ಅದ್ರಲ್ಲಿ ಮಾಡೋದ್ರಿಂದ 3 ಇಂಚ್ ಆಳ ಹೋಗಲ್ಲ, ಮೇಲಷ್ಟೇ ಇದು ಆಗುತ್ತೆ ಸುತ್ತಲೂ ಇದ್ ಮಾಡಿ. ಅದ್ ನಾವ್ ಏನೇ ಹಾಕಿದ ಗೊಬ್ಬರನು ಈಗ ಪ್ರತಿಯೊಂದು ಯಾವ್ದೇ ಗೊಬ್ಬರ ಹಾಕಿದ್ರು ಅಲ್ಲೇ ಇರುತ್ತೆ ಅಂತ, ಕೊಚ್ಚಿ ಹೊರಗೆ ಹೋಗಲ್ಲ, ಅದನ್ನ ಹಾಕ್ಬಿಟ್ಟು ಬಲ್ಚಿಂಗ್ ಮಾಡಬಹುದು ಮೇಲೆ. ಈಗ ಎರೆಹುಳುಗಳು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರ ನಿಮ್ಮ ಕೃಷಿ ಭೂಮಿಯಲ್ಲಿ, ಅಂದ್ರೆ ಏನ್ ಅನುಕೂಲ ಅಂತಾರೆ ಎರೆಹುಳು ಇದ್ರೆ? ಎರೆಹುಳು ರೈತನ ಮಿತ್ರ ಸರ್. ಹೌದು, ಎರೆಹುಳು ನಮ್ಗೆ ಏನ್ ಮಿತ್ರನ, ಅದು ಎಲ್ಲ ಭೂಮಿನೇ ಫರ್ಟಿಲಿಟಿ ಮಾಡುತ್ತಾ, ತಿಂದ ಇಕ್ಕೆ ಎಲ್ಲ ಆಗುತ್ತಾ, ಅಲ್ಲಿ ಏರಿಯೇಷನ್ ಆಗಲ್ಲ, ಗಾಳಿ ಚೆನ್ನಾಗಿ ಸಲೀಸಾಗಿಡ್ತದೆ, ಉಪಯೋಗ ಆಗ್ತದೆ. ಅಂದ್ರೆ ಅಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರ? ಆಗುತ್ತೆ ಸರ್. ಈಗ ಮೃದು ಬರೋದ್ರಿಂದ ಸಾಕಷ್ಟು ಬಿದ್ದಂತ ಮಳೆ ನೀರನ್ನ ಇಂಗುವಂತ ಒಂದು ವ್ಯವಸ್ಥೆ ಮಾಡುತ್ತೆ, ನೀರ್ ಇಂಗುತ್ತೆ. ನೀರಲ್ಲಿ ಹಿಂಗ್ದಾಗ ಏನಾಗುತ್ತೆ, ತೇವಾಂಶ ಆರಲ್ಲ, ಎರೆಹುಳೆ ಮಿಷಿನ್ ತರ ವರ್ಕ್ ಮಾಡುತ್ತೆ. ನಾವು ಟ್ರ್ಯಾಕ್ಟರ್ ತಗೊಂಡು ಭೂಮಿ ಮಿದ್ರ ಮಾಡೋ ಬದ್ಲಿಯಾ, ಎರೆಹುಳು ಅಲ್ಲೇ ಉತ್ಪತ್ತಿ ಆಗಿತ್ತು ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಮಣ್ಣನ್ನ ರೊಟೇಟ್ ಮಾಡ್ತಾ ಇರುತ್ತೆ, ಭೂಮಿನೂ ಮಿದುವಾಗ್ತದೆ, ಅಭಿವೃದ್ಧಿನೂ ಚೆನ್ನಾಗುತ್ತೆ. ಈಗ ಅಂತ ಒಂದು ಎರೆಹುಳು ರೈತನ ಮಿತ್ರ ಅಂದ್ರೆ ಅಂತ ಹುಳುಗಳನ್ನ ಹಾಳು ಮಾಡ್ತಾ ಇದ್ವಿ ಅಲ್ಲ ನಾವು ಕಳೆನಾಶಕ ಸಿಂಪಡಣೆ ಮಾಡಿ ಅಂದ್ರೆ ಕೆಲವು ವರ್ಷಕ್ಕೆ 3-4 ಸಲ ಹೊಡಿತಾರೆ ಸರ್ ಔಷಧಿ, ಜಾಸ್ತಿ ಪವರ್ ಡೋಸೇಜ್ ಇಟ್ಟು ಹೊಡಿತಾರೆ, ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇದು ಭೂಮಿನೂ ಹಾಳಾಗುತ್ತೆ, ಎರೆಹುಳು ಎಲ್ಲ ಸತ್ತೋಗುತ್ತೆ. ಅಂದ್ರೆ ಇದನ್ನೆಲ್ಲ ಗಮನಿಸಿ ನೀವು ಆ ತರ ಮಾಡಲ್ಲ? ನಾನು ಪ್ರಯೋಗ ನೋಡಿದೀನಿ ಸರ್. ಕೆಲವರು ಪಪ್ಪಾಯಿ ಹಾಕಿದ್ರು ಸರ್, ಅದು ಪಪ್ಪಾಯಿ ಹಾಕ್ದಾಗ ಏನ್ ಮಾಡಿದ್ರು, ಹುಲ್ಲು ಯಥೇಚ್ಛವಾಗಾಯ್ತು, ಹಣ್ಣು ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಆ ಪಪ್ಪಾಯಿಗೆ ಏನ್ ಮಾಡಿದ್ರು, ಒಂದು ಕ್ಯಾನ್ 250 ml ಪಾಕಿ ಹೊಡೆದ್ಬಿಟ್ರು. ಒಂದೇ ವಾರಕ್ಕೆ ಆ ಪಪ್ಪಾಯಿ ಹಣ್ಣು ಎಲ್ಲ ಫುಲ್ ಡ್ರಾಪ್ ಆಗೋಗ್ಬಿಡ್ತು. 1 ಲಕ್ಷ ಆದಾಯ ಪಪ್ಪಾಯಿ ಸಿಗೋದು ಒಂದೇ ವಾರಕ್ಕೆ ಅಷ್ಟು ಡ್ರಾಪ್ ಆಗೋಗ್ಬಿಡ್ತು, ವೇಸ್ಟ್ ಆಗೋಗ್ಬಿಡ್ತು. ಅವಾಗ ನಾನು ಈ ಅನುಭವ ಆಗ್ಬಿಡ್ತು. ಈಗ ನಾವು ಅದನ್ನ ಬಳಸ ಬದ್ಲಿಯ ಅವ್ರಿಗೆ 1 ಲಕ್ಷ ಬರೋ ಆದಾಯ ಒಂದೇ ವಾರದಲ್ಲಿ ನಷ್ಟ ಆಗೋಗಿತ್ತು. ಅದೇ ಕೆಲಸನ ಬ್ರಷ್ ಕಟ್ರ್ ಹೊಡೆದ ಟ್ರ್ಯಾಕ್ಟರ್ ಎಲ್ಲ ಮಂಡಿಚಂದ್ ಮಾಡಿದ್ರೆ ಯಾವ ಆದಾಯ ಅವ್ರಿಗೆ ಸಿಗ್ತಾ ಇತ್ತು. ಈಗ ಭೂಮಿನ ಹಾಳಾತು, ಅದು ನಷ್ಟ ಆಯ್ತು, ಇದು ನಷ್ಟ ಆಯ್ತು. ಅವಾಗಿನ ನನಗೆ ಅನುಭವ ಆಗಿ ಈಗ ಹಣ್ಣಿನ ಗಿಡಗಳನ್ನ ಸಹ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಯಾವ್ಯಾವ ಹಣ್ಣಿನ ಗಿಡಗಳು ಬೆಳೀತಾ ಇದ್ರ? ತೋಟದಲ್ಲಿ ಸೀತಾಫಲ ಐತೆ ಸರ್, ಪಪ್ಪಾಯಿ, ಯಾವ್ಯಾವ್ದು ಹಣ್ಣಿನ ಗಿಡಗಳು ಸಿಗತ್ತಾ ಅದನ್ನೆಲ್ಲ ಎಲ್ಲ ಬೌಂಡ್ರಿ ಹಾಕೊಂಡಿದ್ರೆ ಹೇಗಾಗ್ತಾರ? ಒಳಗ ಹಾಕೊಂಡಿದ್ವಿ ಸರ್, ಸಾಲ್ ಬಿಟ್ಟು ಈಗ ಈ ಸಾಲಲ್ಲಿ ಎರಡು ಗಿಡ ಮಧ್ಯೆ ಎಂಟಡಿ ದಾಯ ಮಾಡಿದ್ರೆ ನಾಲ್ಕಡಿ ಗ್ಯಾಪ್ ಅಲ್ಲಿ ಅದ ಹಾಕೊಂಡು. ಅಂದ್ರೆ ಈ ತರ ಎಲ್ಲ ಬೆಳೆಗಳು ಬೆಳ್ಕೊಂಡ್ರಿಂದ ಅಡಿಕೆ ಇಳುವರಿ ಮೇಲೆ ಪರಿಣಾಮ ಬೀರಲ್ಲ? ಇದೇನ್ ತೊಂದರೆ ಮಾಡಲ್ಲ. ಈಗ ಒಂದ್ ಪಪ್ಪಾಯಿ ಗಿಡ ಇತ್ತು ಅಥವಾ ನುಗ್ಗೆ ಗಿಡ ಇತ್ತು ಅಂದ್ರೆ ಇದೇನ್ ತೊಂದರೆ ಮಾಡಲ್ಲ. ಇದು ವರ್ಷಕ್ಕೆ ಆದಾಯ ಎರಡ್ ಸಲ ಕೊಟ್ಟಿದ್ರೆ ಮತ್ತೆ ಅದ್ ಕಟ್ ಮಾಡಿದ್ರೆ ಮತ್ತೆ ಸಿಗುತ್ತೆ, ಅದೆಲ್ಲ ಉಳಿದ ಗೊಬ್ಬರನ್ನ ಅದಕ್ ಕೊಡುತ್ತೆ. ಈಗ ಅಡಿಕೆ ತಗೊಳ್ಳುವಂತ ಪೋಷಕಾಂಶಗಳನ್ನೆಲ್ಲ ಈ ತರ ಬೆಳೆಗಳು ತಗೊಂಡಾಗ ಇಳುವರಿ ಕಡಿಮೆ ಆಗಲ್ಲ ಅಂತೀರಾ? ಕಡಿಮೆ ಏನಾಗಲ್ಲ ಸರ್, ಇದಕ್ಕೆ ಜಾಸ್ತಿ ಇದು ಕೊಡ್ತಾ ಇರ್ತೀವಲ್ಲ, ಇದು ಬೆಳೆ ಕೊಟ್ಟು ಗೊಬ್ಬರನ್ನೆಲ್ಲ ಅದಕ್ ಕೊಡುತ್ತೆ, ಅದೇಂತ ತೊಂದರೆ ಮಾಡಲ್ಲ. ಅಂದ್ರೆ ಈಗ ಸುತ್ತಲು ಬೌಂಡ್ರಿ ಏನ್ ಹಾಕಿದ್ರೆ ನೀವು? ಅದು ಒಂದು ಎಕರೆ ಕಡಿಮೆ ಜಮೀನ್ ಇರೋದ್ರಿಂದ ಒಂದ್ ನಾಲ್ಕು ತೆಂಗಿನ ಗಿಡ ಲಾಸ್ಟ್ ಗೆ ಹಾಕೊಂಡಿದ್ವಿ ಆ ಕಡೆ ಈ ಕಡೆ. ಜಾಸ್ತಿ ಹಾಕೊಂಡಾಗ ಭೂಮಿ ನಮ್ದು ಕಡಿಮೆ ಜಮೀನ್ ಇರೋದ್ರಿಂದ ವೇಸ್ಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಅಡಿಕೆ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ ನೀವು? ಅಡಿಕೆ ನಾವು ಇದು ಕೇಣಿ ಕೊಡ್ತೀವಿ ಸರ್, ಅವ್ರು ಕೇಣಿ ಒಣಅಡಿಕೆ ಕೊಡ್ತಾರೆ ನಮಗೆ, ನಮಗೆ ಬೇಕಾದ ನಾವು ಅಡಿಕೆ ಮಾರಾಟ ಮಾಡ್ತೀವಿ. ಅಂದ್ರೆ ಒಣ ಅಡಿಕೆ ಅಂತಂದ್ರೆ ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿರ್ತೀರಾ ನೀವು? ಈ ಮುಂಚೆ ಎಲ್ಲ ಇದು 12.5 ಕೊಡ್ತಾರೆ ಸರ್. ಅಂದ್ರೆ ಒಂದು ಕ್ವಿಂಟಲ್ ಹಸಿಕಾಯಿ ಕೊಡ್ತಾರೆ, ಹಸಿಕಾಯಿಗೆ ನಮಗೆ 12.5 ರಾಶಿ ಅಡಿಕೆ ಕೊಡ್ತಾರೆ, ನಮಗೆ ಬೇಕಾದ್ರೆ ನಾವು ಮಾರ್ಕೋಬಹುದು, ಇಲ್ಲ ಬೇಡ ಅಂದ್ರೆ ನಾವು ಸ್ವಂತಕ್ಕೂ ಮಾಡ್ಕೋಬಹುದು. ಅಂದ್ರೆ ಈಗ ಮೂರು ಪದ್ಧತಿ ಇದೆ, ಒಂದು ಬೇಯಿಸಿ ಮಾರಾಟ ಮಾಡುವಂತದ್ದು, ಇನ್ನೊಂದು ಕೇಣಿ ಕೊಡುವಂತದ್ದು, ಒಂದು ಈಗ ಹಸಿಕಾಯಿ ಕೊಡುವಂತದ್ದು. ಇದರಲ್ಲಿ ಯಾವ್ದು ನಮಗೆ ಲಾಭ ಹೆಚ್ಚು ತಂದು ಕೊಡುತ್ತೆ? ಇದು ಒಣ ಅಡಿಕೆ ಲಾಭ ತಂದು ಕೊಡುತ್ತೆ ಸರ್. ಈಗ ಹೆಂಗೆ ಅಂದ್ರೆ ಒಣ ಅಡಿಕೆಗೆ ಇಟ್ಟು ಕೊಟ್ಟಾಗ ರೇಟು ವೇರಿಯೇಷನ್ ಆಗ್ಬಹುದು, ಜಾಸ್ತಿ ಆಗ್ಬಹುದು, ನಾವ್ ಯಾವ ಬೇಕಾದ್ರೂ ಅವ್ರು ಮಾರಾಟ ಮಾಡಬಹುದು, ಅವರವರ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ಅವ್ರು ಯಾವ ಬೇಕಾದ್ರೂ ಮಾರ್ಕೋಬಹುದು. ಈಗ ಒಣ ಅಡಿಕೆಯಿಂದ ಹೆಚ್ಚು ಲಾಭ ಗಳಿಸಬಹುದು ಅಂತ ಹೇಳಿದ್ರಲ್ಲ, ಈಗ ನೀವೇ ಸ್ವತಃ ಬೇಯಿಸಿ ಮಾರಾಟ ಮಾಡಬಹುದಲ್ಲ? ಅನುಕೂಲ ಇಲ್ಲ ಸರ್, ನೆಕ್ಸ್ಟ್ ಮಾಡ್ಬೇಕು, ಮಾಡಬಹುದು. ಏನ್ ಅನುಕೂಲ ಇಲ್ಲ ಅಂತೀರಾ? ಅದಕ್ಕೆಲ್ಲ ಇದು ಲೇಬರ್ಸ್, ಟ್ರಾಕ್ಟರ್, ಮಿಷಿನ್, ಜಾಗ ಬೇಕು, ಯಂತ್ರಗಳು ಬೇಕು, ಯಂತ್ರಗಳು ಅವೆಲ್ಲ ರೆಡಿ ಮಾಡ್ಕೊಂಡ್ರೆ ನಾವೇ ಮಾಡಿದ್ರೆ ನಮಗೆ ಉಳಿಯುತ್ತೆ ಸರ್. ಎಲ್ಲ ಗೊತ್ತಾ ನಿಮ್ಗೆ ಯಾವ ತರ ಬೇಯಿಸಬೇಕು ಅನ್ನೋದು? ಗೊತ್ತು ಸರ್, ನಾವೇ ಬೇಯಿಸ್ಕೊಂಡು ನಾವೇ ಮಾಡ್ಕೊಂಡ್ರೆ ನಮಗೆ ಉಳಿಯುತ್ತೆ, ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ನಮಗೆ ಉಳಿಯುತ್ತೆ. ಲೇಬರ್ ಹಚ್ಚಿದ್ರೆ ಅವ್ನಿಗೆ 5 ರೂಪಾಯಿ ಕೂಲಿ ಕೊಡ್ಬೇಕು, ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಎಲ್ಲಾದ್ರೂ ಕೊಡ್ಬೇಕು, ಅದೇ ಕೆಲಸ ನಾವು ಅದೇ 5 ರೂಪಾಯಿ ನಮಗೆ ಉಳಿಯುತ್ತೆ, ನಮ್ ಕೆಲಸ ಅಚ್ಚುಕಟ್ಟಾಗುತ್ತೆ. ಅಲ್ಲ, ಯಾವ ತರ ಬೇಯಿಸಬೇಕು ಅನ್ನೋದು ನಿಮಗೆ ಎಲ್ಲ ಅನುಭವ ಇರಬೇಕಲ್ಲ? ಅನುಭವ ಇದೆ ಸರ್. ಮೊದಲೆಲ್ಲ ಮಾಡಿದ್ರೆ ಇಲ್ಲ, ಇವಾಗ ಇತ್ತೀಚೆಗೆ ಕಲ್ತಿದ್ವಿ ಸರ್ ನಾವು. ಈಗ ಬೇರೆ ಎಲ್ಲ ರೈತರು, ಅಳಬರು ರೈತರು ಅವರೆಲ್ಲ ಈಗ 2 ಎಕರೆ ತೋಟ ಮಾಡಿದ್ರೆ ಈಗ 10 ಎಕರೆ ಹೋಗಿದ್ದಾರೆ, ಅವರೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಜಾಗದಲ್ಲಿ ಎಲ್ಲ ಮಿಷಿನರಿ ಸಾಮಾನುಗಳು, ಒಂದೊಂದ್ ಎಕರೆ ಅವರೇ ಒಂದ್ ಫ್ಯಾಕ್ಟ್ರಿ ಮಾಡ್ಕೊಂಡಂಗ್ ಮಾಡ್ಕೊಂಡಿದ್ದಾರೆ. ಈಗ ನಾವ್ ಇತ್ತೀಚೆಗೆ ಮಾಡ್ಕೋಬೇಕು, ನಾವೇನು ಈಗ ಹೊಸದಾಗಿ ಮಾಡಿದೀವಲ್ಲ. ಈಗ 1.5 ಎಕರೆ ನೀವು ಅಡಿಕೆ ತೋಟ ಮಾಡಿದ್ರೆ, ಈಗ ಇನ್ನೂ ಹೆಚ್ಚು ಹೆಚ್ಚು ಅಡಿಕೆ ತೋಟ ಮಾಡ್ಬೇಕಂತ ಏನಾದ್ರು ಒಂದು ಯೋಜನೆ ಇದೆಯಾ? ಇನ್ನ ಕನಸಿದೆ ಸರ್, ಆರ್ಥಿಕ ಪರಿಸ್ಥಿತಿಯಿಂದ ಮಳೆ ಬೆಳೆ ನೋಡ್ಕೊಂಡು ಇನ್ನ 4 ಎಕರೆ ಜಮೀನ್ ಇದೆ, ಇನ್ನು ಎಚ್ಚರಿ ಮಾಡ್ಕೊಂತ ಹೋಗೋದು. ಈಗ ಹೇಳಿದ್ರ ಕನಸಿದೆ ನಮ್ಗೆ ಇನ್ನ ಅಡಿಕೆ ಜಾಸ್ತಿ ಮಾಡ್ಬೇಕಂತ. ಅಂದ್ರೆ ಈಗ ಎಲ್ಲರೂ ಆತರ ಅಡಿಕೆ ಮಾಡಿದ್ರೆ ಮುಂದೆ ತಿನ್ನುವಂತಹ ಪದಾರ್ಥಗಳನ್ನ ಯಾರು ಬೆಳಿಬೇಕು ಅಂತ ಹೇಳ್ತೀರಾ? ಈಗ ಎಲ್ಲಾ ಕಡೆ ಎಲ್ಲಾ ಬೆಳೆ ಬೆಳೀತಾರೆ ಸರ್, ಒಂದ್ ಕಡೆ ಅಡಿಕೆ ಬೆಳೀತಾರೆ, ಇನ್ನೊಂದ್ ಕಡೆ ಅಡಿಕೆ ಬರಲ್ಲ. ತಮಿಳ್ನಾಡಲ್ಲಿ ಈಗ ಅಡಿಕೆ ಹೆಚ್ಚಿಗೆ, ನೀರಾವರಿ ಪ್ರದೇಶದಲ್ಲಿ ಅಡಿಕೆ ಹೆಚ್ಚಿಗೆ ಬೆಳೆಯಲ್ಲ. ಒಂದ್ ಕಡೆ ಬೆಳೆದ್ರೆ ಇನ್ನೊಂದ್ ಕಡೆ ಏನ್ ತೊಂದರೆ ಆಗಲ್ಲ, ಒಂದ್ ಕಡೆ ಒಂದ್ ಬೆಳೆ ಬೆಳೀತಾರೆ ಅದೇ ಬೆಳೆ ನೀನ್ ಇನ್ನೊಂದ್ ಕಡೆ ಬೆಳೆಯಲ್ಲ, ಅಡಿಕೆಗೆ ರೇಟ್ ಏನು ಸಾಮಾನ್ಯ ಇದಾಗಲ್ಲ ಅಂತೀವಿ. ಈಗ ಕೆಲವರು ವಿಜ್ಞಾನಿಗಳ ಒಂದು ಮಾತಿದೆ, ಇನ್ನೊಂದು 15 ವರ್ಷ ಹೋದ್ರೆ 40-50 ಸಾವಿರ ರೂಪಾಯಿ ಕ್ವಿಂಟಲ್ ರಾಗಿ ಜೋಳ ಆ ರೇಟಿಗೆ ಬರ್ತಾವ ಅಂತ ಹೇಳ್ತಾರೆ. ಅವಾಗೆಲ್ಲ ನೀವು ಅಡಿಕೆ ಕಡಿಬೇಕು ಮತ್ತೆ ಅವನ್ ಬೆಳಿಬೇಕಾಗುತ್ತೆ. ಪರಿಸ್ಥಿತಿ ಹೇಳಕ್ ಬರಲ್ಲ ಸರ್. ಈಗ 50 ರೂಪಾಯಿ ಅಡಿಕೆ ಐತೆ, 30 ರೂಪಾಯಿ ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಏನ್ ಮಾಡಕ್ ಬರ, ಇದ್ರೆ ಈಗ ಜಾಸ್ತಿ ಆಗ್ತೈತೆ. ಮುಂಚೆ ಎಲ್ಲ ರಾಗಿ ಕಡಿಮೆ ಇತ್ತು, ರಾಗಿ ಬೆಲೆ ಜಾಸ್ತಿ ಆಗ್ತಾ ಇತ್ತೆ. ಅಲ್ಲ, ಈಗ ಸರ್ಕಾರ ನೋಡಿ ಒಳ್ಳೆ ಬೆಲೆ ಕೊಟ್ಟಿದೀಗ, ಬೆಂಬಲ ಬೆಲೆ ರಾಗಿಗೆ ಅಲ್ವಾ? ಎಲ್ಲಾ ಬೆಳೆಯನ್ನು ಬೆಳೆಯೋದು ಉತ್ತಮ ಸರ್. ನಾವು ಒಂದೇ ಬೆಳೆಗೆ ಹೋದ್ರೆ ಮಾನೋಕ್ರಾಪ್ ಮಾಡಿದ್ರೆ ಕಷ್ಟ ಆಗುತ್ತೆ, ಮಲ್ಟಿಕ್ರಾಪ್ ಮಾಡ್ಕೊಂಡಾಗ ಒಂದಲ್ಲ ಒಂದ್ ಬೆಳೆ ಕೈ ಸಿಗುತ್ತೆ, ನಾವು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋದು ಉತ್ತಮ. ಜಾಸ್ತಿ ಬರೀ ಅಡಿಕೆನೆ ಮಾಡ್ಕೊಂಡು ಹೋಗಿ ಎಲ್ಲ ರೋಗ ಬಂದು ಮಳೆ ತೊಂದರೆ ಆಗಿ ನಷ್ಟ ಅನ್ಬಸೋದ್ಕಿನ 6 ಎಕರೆ ಇತ್ತು ಅಂದ್ರೆ ಒಂದ್ 2 ಎಕರೆ ಮಾಡ್ಕೊಳ್ಳೋದು ಉತ್ತಮ. ಈಗ ನಿಮ್ದು 6 ಎಕರೆ ಇದೆಯಪ್ಪ, ಈಗ ಆಲ್ರೆಡಿ 1.5 ಎಕರೆ ನೀವು ಅಡಿಕೆ ಮಾಡ್ಕೊಂಡಿದ್ವಿ, ಇನ್ 2 ಎಕರೆ ತೆಂಗ್ ಬೆಳಿಬಹುದು, ರಾಗಿ ಬೆಳಿಬಹುದು, ಜೋಳ ಬೆಳಿಬಹುದು, ತರಕಾರಿ ಬೆಳಿಬಹುದು, ಹಣ್ಣಿನ ಬೆಳೆಗಳು ಬೆಳಿಬಹುದು ಅಲ್ವಾ? ಅವಕಾಶ ಇದೆ ನಿಮ್ಗೆ, ಐತೆ, ಮಾಡೋ ಉದ್ದೇಶ ಐತೆ ಸರ್. 2 ಎಕರೆ ಮಾಡ್ಕೊಂತ ಹೋಗ. ಈಗ ಒಂದ್ ಕಾಲದಲ್ಲಿ ಕೆಲವು ಭಾಗದಲ್ಲಿ ತೆಂಗನ್ನ ಕಡದಾಕ್ಬಿಟ್ರು, ರೇಟ್ ಇಲ್ಲ ಅಂತೇಳಿ. ಈಗ ತೆಂಗಿಗೆ ಆತರ ಧಾರಣೆ ಬಂದಿದೆ ನೋಡಿ, ಈಗ ತೆಂಗಿಗೆ ಒಳ್ಳೆ ರೇಟ್ ಐತೆ. ಈಗ ಮತ್ ತೆಂಗ್ ಹಾಕ್ಬೇಕು ಅಂದ್ರೆ ಅವ್ರ ಆಗಲ್ಲ. ಹಂಗಾಗಿ ಏನ್ ಮಾಡುತ್ತೆ, ನಾವು ರೈತರು ಎಲ್ಲದನ್ನು ಬೆಳ್ಕೋಬೇಕು. ಪ್ರತಿಯೊಂದು ಈಗ ಇದ್ದಾಗ ಒಂದಲ್ಲ ಒಂದ್ ಕೈ ಹಿಡಿತೈತೆ, ಒಂದಲ್ಲ ಒಂದ್ ಕಾಪಾಡುತ್ತೆ. ಈಗ ಬೆಂಗಳೂರಿನಾಗ ಇದ್ದಂತವ್ರು ನೀವು BSc ಮಾಡ್ಕೊಂಡಿರೋ, ಪುನಃ ನಿಮ್ಮ ಗ್ರಾಮಕ್ಕೂ ಬಂದ ಅನಿವಾರ್ಯ ಕಾರಣದಿಂದ ಈ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ವೃತ್ತಿಯನ್ನ ಮಾಡ್ತಾ ಇದ್ದೀರಲ್ಲ, ಏನ್ ಅನ್ಸುತ್ತೆ ಈ ಕೃಷಿ ಬದುಕು ನಿಮಗೆ? ಇಲ್ಲ, ಸಾರ್ಥಕ ಅನ್ಸುತ್ತೆ ಸರ್. ಕಷ್ಟಪಟ್ರೆ ಜೀವನ ಇದೆ, ನೆಮ್ಮದಿಯಿಂದ ಇದೀವಿ, ಕಷ್ಟಪಡ್ತೀವಿ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಮಾಡ್ತಾ ಇದ್ವಿ. ಕಷ್ಟ ಸುಖ ಎಲ್ಲರಿಗೂ ಇದ್ದೇ ಇರುತ್ತೆ. ಇವತ್ತು ಒಬ್ಬ ರೈತ ಇಲ್ಲಿ 10 ಎಕರೆ ಇರೋರು ಅಥವಾ 2 ಎಕರೆ ತೋಟ ಇರೋರು ಇಲ್ಲೂ ಆ ಸಿಟಿ ಬೆಂಗಳೂರು ಸಿಟಿ ಏನ್ ಜೀವನನ ಇಲ್ಲಿ ಹಳ್ಳಿಗೂ ಮಾಡ್ತಾ ಇದಾರೆ, ಬೇರೆ ಯಾರು ಮಾಡ್ತಾ ಇದಾರೆ, ನಾನು ಮಾಡ್ಬೇಕು ಅಂತ ಕನಸಿದೆ. ನಾವು ಶೂಟ್ ಬಟ್ಟೆ ಯಾಕೆ ಹಾಕಬಾರ್ದು, ರೈತರು ಕಾರಣ ಯಾಕೆ ಓಡಾಡಬಾರ್ದು, ಅಡಿಕೆ ಬೆಳೀತಾ ಇದ್ರಿ, 10 ಲಕ್ಷ ಆದಾಯ ಬರುತ್ತಲ್ವ 10 ಲಕ್ಷ ಆದಾಯ ತಗೊಂಡಾಗ ನಮ್ ಜೀವನ ನೆಮ್ಮದಿ ಮಾಡ್ಕೊಂಡು ನಾವು ಓಡಾಡ್ಬೇಕು ಅಲ್ವಾ, ಮಾಡ್ಬೇಕಂತ ಐತಿ. ಈಗ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರೆ, ಅಮ್ಮ ಮಗಳಿಗೆ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಸರ್, ವಿದ್ಯಾಭ್ಯಾಸ ಕೊಡಿಸ್ತಾರೆ. ಈ ಕೃಷಿ ವೃತ್ತಿ ಬರಬಾರ್ದಂತ ಮಕ್ಕಳು ಇಲ್ಲ, ಕೃಷಿ ಅವರು ಜೊತೆಗೆ ಇರಬೇಕು, ಅವರು ಅನುಭವಿಸ್ಬೇಕು, ಕಲಿಬೇಕು, ಮಾಡ್ಬೇಕು, ಜೊತೆಗೆ ಸಹಕಾರ ಕೊಡ್ತಾರೆ. ಈಗ ಇಂಜಿನಿಯರ್ ಆದ್ರೆ ಹೊರಗಡೆ ಹೋಗ್ತಾರೆ ಅವರು, ಅಲ್ಲ ಮಗಳು ಓದ್ತಾ ಇದ್ದಾಳೆ, ಹೋದ್ರೆ ಅವ್ರು ಹೋಗ್ಲಿ, ಮಗನು ಸಹಕಾರ ಕೊಡ್ತಾನೆ, ನಮ್ಮ ಶ್ರೀಮತಿಯವರು ಸಹಕಾರ ಕೊಡ್ತಾರೆ ಸರ್. ಅಂದ್ರೆ ಈಗ ನಾವು ಅನುಭವಿಸಿರೋ ಕಷ್ಟ ಸಾಕಪ್ಪ ಅಂತ ಹೇಳಿ ಕೆಲವರು ಒಂದು ಅಭಿಪ್ರಾಯ ಇರ್ತವೆ, ಮಕ್ಕಳು ಕೃಷಿ ಬರಬಾರ್ದು ಅಂತ ಹೇಳಿ, ಅದು ತಪ್ಪು ಅಂತ ಅನ್ಸುತ್ತ ನಿಮಗೆ? ಇಲ್ಲ ಸರ್, ಅವರು ಕೃಷಿ ಆ ಕೆಲಸನು ಮಾಡ್ಬೇಕು, ಈ ಕೆಲಸನು ಮಾಡ್ಬೇಕು, ಹಳ್ಳಿಗೆ ಬಂದ್ಮೇಲೆ ತೋಟ ಕೆಲಸಕ್ಕೂ ಹೋಗ್ಬೇಕು, ತೋಟ ಕೆಲಸ ಎಲ್ಲದನ್ನು ಮಾಡ್ಬೇಕು, ಹೊರಗೂ ಮಾಡ್ಬೇಕು, ಮನೆಗಿದ್ದಾಗಲೂ ಮಾಡ್ಬೇಕು, ಸಹಕಾರ ನಮಗೂ ಕೊಡ್ಬೇಕು, ಅವರು ಏನಾದ್ರು ಸಹಕಾರ ಇದ್ರೆ ಸಹಕಾರ ಕೊಡ್ತಾರೆ. ಒಟ್ಟಾರೆ ನೆಮ್ಮದಿಯ ಒಂದು ಕೃಷಿ ಜೀವನ ಕಟ್ಟಿಕೊಂಡಿದ್ದೀರಿ ಅನ್ನಂಗಾಯ್ತಲ್ವಾ. ಒಳ್ಳೇದು ರುದ್ರೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ಎನ್ಎಂ ರುದ್ರೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಒಂದು ಜನಪದ ಗೀತೆ. ಹಸಿರೋರ ಸಿಂಗಾರಿ ಹೊಂಬಣ್ಣ ತಳೆದಾಗ ನಮ್ಮೂರ ನವಿಲುಗಳು ಆಡುತ್ತಾವೋ ನಲಿದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ. ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ ಹೊಳೆಯುತ್ತಾವೋ ಹೊಳೆ ಹರಿಸುತ್ತಾವೋ.